ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 1098ಕ್ಕೆ ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ರೈತ ಬಾಂಧವರೇ, ಇದೀಗ ಕೇಳಿ ಟೊಮೆಟೋದಲ್ಲಿ ಬರುವ ಕೀಟಗಳು ಮತ್ತು ಅದರ ನಿರ್ವಹಣೆ. ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರೊಡನೆ ಸಂದರ್ಶನ. ಕೇಳಿದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಬಿ ಕೆ ಶಿವಣ್ಣ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇಂದು ನಮಗೆ ಟೊಮೆಟೊ ಬೆಳೆಯ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಟೊಮೆಟೊ ಬೆಳೆಗಳಲ್ಲಿ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಇದ್ರ ಬಗ್ಗೆ ತಾವು ಹೇಳೋದಾದ್ರೆ. ಟೊಮೆಟೊ ಇದು ದಕ್ಷಿಣ ಅಮೆರಿಕದಿಂದ ಬಂದಂತ ಬೆಳೆ ಆಗಿದ್ದು, ನಮ್ಮ ದೇಶದಲ್ಲಿ ಉತ್ತರ ಭಾರತ, ಬಿಹಾರ, ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಹೆಚ್ಚು ಬೆಳಿತೀವಿ. ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ಬೆಂಗಳೂರು ಸುತ್ತಮುತ್ತ, ಬಾಗೇಪಲ್ಲಿ, ಶಿವಮೊಗ್ಗ, ಕೋಲಾರ ಇತ್ಯಾದಿ ಟೊಮೆಟೊನೇ ಪ್ರಮುಖ ಬೆಳೆಯಾಗಿದೆ. ಈ ಬೆಳೆ ಇಷ್ಟೊಂದು ಮಹತ್ವ ಪ್ರಕರಣ ಕಾರಣ ಏನಪ್ಪ ಅಂತಂದ್ರೆ, ಇದರಲ್ಲಿರುವ ಪೋಷಕಾಂಶಗಳು ಅಂದರೆ ಅನ್ನಾಂಗಗಳು ಪೋಷಕಾಂಶಗಳಲ್ಲಿ ಮುಖ್ಯವಾದ ಪೋಷಕಾಂಶ ರಂಜಕ ಮತ್ತು ಕಬ್ಬಿಣ, ಸೋಡಿಯಂ, ಇವು ಅತಿ ಹೆಚ್ಚಾಗಿರುತ್ತವೆ. ಮತ್ತು ಎ ಮತ್ತು ಸಿ ಅನ್ನಾಂಗಗಳು ಸಹ ಹೆಚ್ಚಾಗಿ ಇರೋದ್ರಿಂದ ಇದು ಇಲ್ಲದಲೇ ನಾವು ಆಹಾರ ಅನ್ನಿಸ್ಕೊಳ್ಳೋದಿಲ್ಲ. ಯಾವುದೇ ತರಕಾರಿ ಒಂಥರ ತರಕಾರಿನೇ ಆಗೋಗ್ಬಿಟ್ಟಿದೆ. ಇದನ್ನು ನಾನಾ ವಿಧಗಳಾಗಿ ನಾವು ಟೊಮೆಟೊ ಕಿಚ್ಚಪ್ಪು, ಟೊಮೆಟೊ ಸಿರಪ್ ಅಂತ ಮಾಡಿ ಜಾಮು ಇದೆಲ್ಲ ಥರ ಬೆಳೀತಾ ಇದ್ದೀವಿ. ಅದರಿಂದ ಬೇಡಿಕೆನೂ ಹೆಚ್ಚಾಗಿದೆ, ಆಮೇಲೆ ಬೆಳೆನೂ ಹೆಚ್ಚಿನ ಪ್ರದೇಶದಲ್ಲಿ ಆಶ್ರಯ ಆಗಿದೆ. ಆಮೇಲೆ ರೈತರಿಗೂ ಇದರಿಂದ ಹೆಚ್ಚಿನ ಲಾಭ ಬರುತ್ತೆ. ಬೇರೆ ಬೆಳೆಗಳಿಂದ ಇಳುವರಿನೂ ಹೆಚ್ಚಿಗೆ ಬರೋದ್ರಿಂದ ರೇಟ್ ಒಂದು ಸಿಗ್ತದೆ. ಅಂದರೆ ಈ ಟೊಮೆಟೊ ಬೆಳೆಯಲ್ಲಿ ರೈತರಿಗೆ ಲಾಸ್ ಆಗದೆ. ಟೊಮೆಟೊ ಬೆಳೆ ಬಗ್ಗೆ ಇನ್ನು ಸವಿಸ್ತಾರವಾಗಿ ಹೇಳೋದಾದ್ರೆ, ಯಾವ ಒಂದು ವಾತಾವರಣದಲ್ಲಿ ಇದು ಸೂಕ್ತವಾದ ಬೆಳೆ ಅಂತ ಹೇಳ್ತೀರಿ? ಯಾವ ಗಿಡಗಳ ಮಧ್ಯೆ ಹಾಕ್ಬೋದು? ಟೊಮೆಟೊ ಬೆಳೆಯನ್ನು ಏಕ ಬೆಳೆ ಅಂದರೆ ಸಂಪೂರ್ಣ ಒಂದೇ ಪ್ಲಾಟ್ನಲ್ಲಿ ಟೊಮೆಟೊ ಸಮಗ್ರವಾಗಿ ಬೆಳೀತಿದ್ದಾರೆ. ಇದಲ್ಲದೆ ಮಿಶ್ರ ಬೆಳೆ ಅಲ್ಲಲ್ಲಿ ಅಂದರೆ ಅಡಿಕೆ ತೋಟದಲ್ಲಿ ಹಾಕ್ತಾ ಇರ್ತಾರೆ. ಎಲ್ಲ ಪ್ರದೇಶಗಳು ನಮ್ಮ ಕರ್ನಾಟಕದಲ್ಲಿ ಸೂಕ್ತವಾಗಿದ್ದಾವೆ. ಅಂದರೆ ಬಿಜಾಪುರ ಆಗಲಿ, ಬೀದರ್ ಆಗಲಿ, ಮತ್ತು ಮಧ್ಯ ಕರ್ನಾಟಕದಲ್ಲಿ ಶಿವಮೊಗ್ಗ, ಕೋಲಾರ ಇವೆಲ್ಲ ಪ್ರದೇಶದಲ್ಲೂ ಟೊಮೆಟೊ ಬೆಳೆ ಬೆಳೀತಿದ್ದಾರೆ. ಉತ್ತಮ ಲಾಭ ಪಡಿಸಿದ್ದಾರೆ. ರೈತರು ಸಹ ತುಂಬ ಸಂತೋಷದಿಂದ ಇದರಲ್ಲಿ ಲಾಸ್ ಆಗೋದಿಲ್ಲ. ಈ ಟೊಮೆಟೊ ಬೆಳೆನೇ ಹೊಟ್ಲು ಪತಿ ಅಥವಾ ಹೊಟ್ಲು ಅಥವಾ ಸಸಿಮಡಿ ನಾವೇನು ಮಾಡ್ತೀವೋ, ಸಸಿಮಡಿಯಿಂದ ಮಾಡಿದವಳಿಂದ ಹಿಡಿದು ಹಣ್ಣು ಕೊಯ್ದು ಮಾರ್ಕೆಟಿಗೆ ಹಾಕೋವರೆಗೂ ಸಹ ಬೇರೆ ಬೇರೆ ಥರ ಕೀಟಗಳು ಬರ್ತವೆ. ಅಂದರೆ ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀಟಗಳು ಅಂತಂದರೆ, ಮೊದಲನೇ ಬಂದು ಬಿಳಿ ನೊಣ ಅಂತ ಒಂದು ಬರುತ್ತೆ. ಆಮೇಲೆ ಇದಾದ್ಮೇಲೆ ಸಸ್ಯದ ಏನು ಅಂತ ಬರುತ್ತೆ. ಸಸ್ಯದ ಏನು ಬಿಳಿ ನೊಣ ಜೊತೆ ಜೊತೆಗೂ ಕೆಲವು ಟೈಮ್ ಬಂದಿರುತ್ತೆ. ಮತ್ತು ರಂಗೋಲಿ ಹುಳು ಅಂತಲೂ ಜೊತೆಗೆ ಬರುತ್ತೆ. ಥ್ರಿಪ್ಸ್ ಜಾತಿ ಅಂತ ಹುಳು, ಅದು ಸಹ ರಸ ಇರತಕ್ಕಂಥ, ಇಷ್ಟು ಹುಳುಗಳು ಎಲೆಗಳ ಮೇಲೆ ರಸ ಇರತಕ್ಕಂಥ ಕೀಟಗಳಾದರೆ, ಇನ್ನು ಹಣ್ಣು ಮತ್ತು ಕಾಂಡ ಕೊರೆದು ತಿಂತಕ್ಕಂಥ ಹುಳುಗಳು ಅಂತಂದರೆ ಇಲಿಯೋತಿಸ್ ಹುಳು ಅಂತ ಒಂದು, ಬಗೆ ಸೊಪ್ಪಿನ ಹುಳು ಸ್ಪೋಡಾಪ್ಟರ್ ಅಂತ, ಇಷ್ಟು ಜಾತಿ ಪ್ರಮುಖ ಕೀಟಗಳು ಇದರಲ್ಲಿ ಬರ್ತಾ ಇದಾವೆ. ಪ್ರಾರಂಭದಲ್ಲಿ ಹೇಳಿದ್ರಿ ತಾವು ಬಿಳಿ ನೊಣ ಈ ಒಂದು ಕೀಟಕ್ಕೆ ಅಂದರೆ ಈ ಒಂದು ಟೊಮೆಟೊ ಗಿಡಕ್ಕೆ ಹೆಚ್ಚು ಬಾಧೆ ತರುತ್ತೆ ಅಂತ. ಆ ಬಿಳಿ ನೊಣದ ಒಂದು ಜೀವನ ಚಕ್ರ ಆಗಿರ್ಬೋದು, ಅದು ಎಷ್ಟು ದಿನ ಇರುತ್ತೆ? ಈ ಬಿಳಿ ನೊಣ ಏನಿದೆಯೋ ಇದು ಬಹಳಷ್ಟು ಸಂಖ್ಯೆಯಲ್ಲಿ ಎಲೆಗಳ ಕೆಳಭಾಗದಲ್ಲಿ ಇರ್ತದೆ, ಮೊಟ್ಟೆಗಳಲ್ಲಿ ಇರುತ್ತೆ. ಎಲೆಗಳ ಕೆಳಭಾಗದಲ್ಲಿ ಇದ್ದು ನೊಣ ರಸ ಇರೋದ್ರಿಂದ, ಅಂದರೆ ಅಪ್ಸರೆ ಮತ್ತು ಪ್ರಾಯದ ಅಂದರೆ ಎರಡು ಸೇರಿ ರಸ ಇರೋದ್ರಿಂದ ಎಲೆ ಮುದುರು ಬರುತ್ತೆ. ಈ ರೀತಿ ಸಂಪೂರ್ಣವಾಗಿ ರಸ ಇರೋದ್ರಿಂದ ಎಲೆ ಮುದುರು ಬರೋದಲ್ದಲೆ ಎಲೆ ಕಪ್ಪಾಗ್ತವೆ. ಇದಕ್ಕೆ ಕಾಡಿಗೆ ರೋಗ ಅಂತ ಬರುತ್ತೆ ಅಂತಂದರೆ ಬೂಸ್ಟ್ ರೋಗ ಅಂತ ಕಪ್ಪು ಶಿಲೀಂಧ್ರಗಳು ಬಂದು ಆಕರ್ಷಣೆ ಆಗೋದ್ರಿಂದ ಇದಾಗಿಬಿಟ್ಟು ಬೆಳೆ ಕುಂಠಿತವಾಗ್ತದೆ. ಈ ರೀತಿ ಕುಂಠಿತ ಆಗಿಬಿಟ್ಟಾಗ ಬೆಳೆ ಅದು ಹೂವು ಹಣ್ಣು ಕಾಯಿ ಕಚ್ಚೋದು ಕಡಿಮೆ ಮಾಡಿಬಿಡುತ್ತೆ. ಆಗ ರೈತರಿಗೆ ಅನುಭವ ಆಗುತ್ತೆ, ಇದು ನಮ್ಮ ತೋಟಕ್ಕೆ ರೋಗ ಬಂದಿದೆ ಅಂತಾರೆ. ಆಕ್ಚುಲಿ ಅದಕ್ಕೆ ಬರೋದು ಬಿಳಿ ನೊಣದ ತೊಂದರೆಯಿಂದ. ಇದು ರೋಗ ಅಂದರೆ ಹೆಂಗಪ್ಪ, ನಂಜಾಣು ರೋಗ ಅಂತ ಏನು ಕರಿತೀವೋ ನಂಜು ರೋಗನೂ ಸಹ ಈ ಬಿಳಿ ನೋಡ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ನೋಟಕ್ಕೆ ಸಹ ಪ್ರಸಾರ ಮಾಡ್ತವೆ, ಪ್ರಸಾರ ಮಾಡಿ ತೊಂದರೆ ಮಾಡುತ್ತೆ. ಇದನ್ನ ನಾವು ಬಿಳಿ ನೊಣನ ನಿಯಂತ್ರಣ ಮಾಡ್ಕೋಬೇಕಂತ. ಅದಕ್ಕಿಂತ ಮುಂಚಿತವಾಗಿ ಈ ಬಿಳಿ ನೊಣ ಯಾವಕ್ಕೆ ಏನಕ್ಕೋಸ್ಕರ ಕಾಣಿಸುತ್ತೆ ಈ ಒಂದು ಟೊಮೆಟೊ ಗಿಡದಲ್ಲಿ, ಅದಕ್ಕೆ ಬರಕ ಕಾರಣಗಳು ಏನೇನು ಅಂತ ಹೇಳ್ತೀರಿ ಸರ್? ಈ ಬಿಳಿ ನೊಣ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಹೈಬ್ರಿಡ್ ತಳಿಗಳು, ಒಂದು ರೋಗ ನಿರೋಧಕ ತಳಿಗಳನ್ನು ಬಳಸೋದಿಲ್ಲ, ಈ ಎರಡು ಕಾರಣಗಳಿಂದ. ಅದರಲ್ಲೂ ಬೇಸಿಗೆ ಸಮಯದಲ್ಲಿ ಯಾರು ಟೊಮೆಟೊ ಬೆಳೀತಾರೋ, ಹಿಂಗಾರು ಬೆಳೆಯಾಗಿ ಯಾರು ಬೆಳೀತಾರೋ ಅವ್ರಗಳಿಗೆ ಜಾಸ್ತಿ ಬಿಳಿ ನೊಣ ಬರುತ್ತೆ. ಮೂರು ಕಾರಣಗಳಿಂದ ಬಿಳಿ ನೊಣದ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂದ್ರೆ ಈ ಟೊಮೆಟೊದಲ್ಲಿ ಯಾವ ತಳಿಗೆ ಹೆಚ್ಚು ಈ ಒಂದು ಈ ನೊಣದ ಒಂದು ಬಾಧೆ ಬರುತ್ತೆ ಅಂತ, ಎಲ್ಲಾ ಟೊಮೆಟೊ ಬೆಳೆದ್ರು ಇದು ಬರುತ್ತಾ ಅಥವಾ ಯಾವ್ದು ಸರ್ ಪರ್ಟಿಕ್ಯುಲರ್ ಆಗಿ? ಸಾಮಾನ್ಯವಾಗಿ ಲೋಕಲ್ ಅಲ್ಲಿ ಏನು ಸ್ಥಳೀಯ ತಳಿಗಳು ಅಂತ ನಾವೇನ್ ಕರಿತೀವೋ ಆ ತಳಿಗಳಿಗೆ ಇದರ ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತೆ ಇದಲ್ಲದಲ್ಲಿ ಕೆಲವೊಂದು ತಳಿಗಳು ಶಿಫಾರಸು ಮಾಡಿರ್ತಾವಲ್ಲ ಆ ಏರಿಯಕ್ಕೆ ಸೂಕ್ತವಾದ ಟೊಮೆಟೊ ತಳಿಗಳು ಇದಾವೆ. ಅಂದ್ರೆ ಈ ಬಿಳಿ ನೊಣಕ್ಕೆ ಅಂತಾನೆ ನಾವು ಸಪರೇಟ್ ಆಗಿ ಮಾಡಿರೋದಿಲ್ಲ, ಶಿಫಾರಸು ಮಾಡಿದ ತಳಿಗಳನ್ನು ನಾವು ಬೆಳೆದ್ರೆ ಅದಕ್ಕೆ ಕಡಿಮೆ ಪ್ರಮಾಣದ ಬಿಳಿ ನೊಣ ಬರುತ್ತೆ. ನೊಣಗಳ ನಿಯಂತ್ರಣ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಬೀಜ ಬಿತ್ತಿ ಒಟ್ಲುಪತಿ ಏನು ಮಾಡ್ತೀವಿ ಅವಾಗ ಒಟ್ಲುಪತಿ ಮಾಡ್ಬೇಕಾದ್ರೆ ಸಣ್ಣ ಏರಿಯಾ ಇರುತ್ತೆ, ಅವಾಗ ನಾವು 40 ಮೆಷಿನ ನೈಲಾನ್ ಬೆಲೆನನ್ನು ಅಲ್ಲಿ ಹಾಕಿಬಿಟ್ರೆ ಬಿಳಿ ನೊಣ ಅದರಕ್ಕೆ ಹಾರಿ ಹೋಗೋಕ್ಕೆ ಒಳಗೋಗಕ್ಕೆ ಪ್ರವೇಶವಾಗದಂಗೆ ಆಗುತ್ತೆ. ಇದು ಒಂದು. ನೈಸರ್ಗಿಕ ಶತ್ರು ಕೀಟಗಳನ್ನು ಸಹ ನಾವು ಪ್ರೋತ್ಸಾಹಿಸಬೇಕು, ಅಂದ್ರೆ ಗುಲ್ಗಂಜುಳ, ಕ್ರೈಸೋಪರ್ಲ ಇಂಥ ದಿಂಬಿಗಳನ್ನು ನಾವು ಅವರ್ ಪ್ಲೇ ಇಂಥವನ್ನೆಲ್ಲ ನಾವು ಬಳಕೆ ಮಾಡೋದ್ರಿಂದ ಆ ಹುಳುಗಳನ್ನು ನಿಯಂತ್ರಣ ಮಾಡಬಹುದು. ಈ ಬಿಳಿ ನೊಣ ಹಾರೋದು ಒಂದು ಪಾತಿಯಿಂದ ಇನ್ನೊಂದು ಪಾತಿಗೆ ಹಾರತಾ ಹೋಗ್ತಿರ್ತದೆ. ಅಂಥದ್ರಲ್ಲಿ ನಾವು ಸೀಮೆ ಎಣ್ಣೆ ಮತ್ತು ಸಾಬೂನನ್ನು ಇವೆರಡನ್ನೂ ಸೇರಿಸಿಬಿಟ್ಟು ಸಿಂಪರಣೆ ಮಾಡಿದರೆ ಆ ಹುಳುಗಳು ಒಂದು ಒಟ್ಲು ಪಾತಿಯಿಂದ ಇನ್ನೊಂದು ಒಟ್ಲು ಪಾತಿಗೆ ಹೋಗಲ್ಲ. ಮತ್ತು ಈ ಒಟ್ಲು ಪಾತಿಯಿಂದನೂ ಸಹ ಇದು ಮುಖ್ಯ ಬೆಳೆಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಒಟ್ಲು ಪಾತಿಯಲ್ಲಿ ಇದನ್ನು ನಿಯಂತ್ರಣ ಮಾಡಿಕೊಂಡ್ರೆ ಕಡಿಮೆ ಜಾಗದಲ್ಲಿ ನಾವು ಈ ಹುಳುಗಳನ್ನು ನಿಯಂತ್ರಣ ಮಾಡಿದಂಗಾಗಿ ಮುಂದೆ ಸುಮಾರು ಒಂದು 15-20 ದಿನಗಳ ಕಾಲ ಮುಖ್ಯ ತಾಕುವಿನಲ್ಲಿ ಔಷಧಿ ಸಿಂಪರಣೆ ಬೇಕಾಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಒಟ್ಲು ಪಾತಿನಲ್ಲಿ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತದೆ. ಟೊಮೆಟೊ ಸಸಿ ನಾಟಿ ಮಾಡುವ ಮುಂಚೆ ಟೊಮೆಟೊ ಪ್ಲಾಟ್ ಏನಿದೆ ಅದು ಸುತ್ತ ಸುಮಾರು ಒಂದು 5-6 ಸಾಲು ಮುಸ್ಕಿನ ಜೋಳ ಅಥವಾ ಸಜ್ಜೆ ಅಥವಾ ಇನ್ನು ಜೋಳ ಬಿತ್ತನೆ ಮಾಡಿದರೆ ಅವು ಎತ್ತರದ ಬೆಳೆಗಳಾಗಿರ್ತವೆ, ಟೊಮೆಟೊ ಗಿಡ್ಡ ಬೆಳೆಯಾಗಿರುತ್ತದೆ. ಅದರಿಂದ ಬಿಳಿ ನೊಣ ಪಕ್ಕದ ತೋಟದಿಂದ ಅಥವಾ ಪಕ್ಕದ ಟೊಮೆಟೊ ಪ್ಲಾಟಿಂದ ಬಂದು ನಿಮ್ಮ ತೋಟಕ್ಕೆ ಬರೋಕ್ಕೆ ಕಡಿಮೆ ಆಗ್ತದೆ. ಇದನ್ನು ಮುಖ್ಯವಾಗಿ ರೈತರು ಅನುವರಿಸಿದರೆ ಮಾತ್ರ ಕೀಟಗಳ ಸಾಂದ್ರತೆ ಕಮ್ಮಿ ಆಗುತ್ತದೆ. ಇದಲ್ಲದಲ್ಲೇ ನಾವು ಕೀಟನಾಶಕಗಳನ್ನು ಸಹ ಬೆಳೆಸಿ ಟೊಮೆಟೊ ಮೇಲೆ ಸಿಂಪಡಣೆ ಮಾಡಬಹುದು. ಇಲ್ಲಿ ಸುಮಾರು ಕೀಟನಾಶಕಗಳನ್ನು ಬಳಸ್ತೀವಿ. ಅದು ಕೀಟನಾಶಕಗಳಲ್ಲಿ ಇದು ಇಮಿಡಾಕ್ಲೋಪಿಡ್ ಅಂತ ಏನಿದೆಯೋ ಅದು ಇಮಿಡಾಕ್ಲೋಪಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ 0.3 ಮಿಲಿ ಲೀಟರ್ನಂತೆ ಸಿಂಪರಣೆ ಮಾಡಿದರೆ ಹೋಗುತ್ತೆ. ಒಂದು ವೇಳೆ ಇಮಿಡಾಕ್ಲೋಪಿಡ್ ನಿಮಗೆ ದೊರೆಯದಿದ್ದರೆ ಟ್ರಯೋಜೋಪಾಸ್ ಅಂತ ಒಂದು ಕೀಟನಾಶಕ ಬರುತ್ತೆ, ಅದು 2 ಮಿಲಿ ಲೀಟರ್ನಿಗೆ 1 ಲೀಟರ್ ನೀರಿಗೆ ಬೆಳೆಸಿ ಟೊಮೆಟೊ ಗಿಡ ಸಂಪೂರ್ಣ ತೊಯ್ಯುವಂತೆ ಮೇಲ್ಭಾಗ ಮತ್ತು ಕೆಳಭಾಗದಿಂದಲೂ ಸಹ ಸಿಂಪರಣೆ ಮಾಡೋದ್ರಿಂದ ಬಿಳಿ ನೊಣ ನಿಯಂತ್ರಣ ಮಾಡಬಹುದು. ಜೊತೆಗೆ ಅವಾಗಲೇ ಸಸ್ಯ ಏನು ಅಂತ ಹೇಳಿದ್ರೆ ಸರ್, ಹಂಗಂದ್ರೆ ಏನು ಅದೇ ಅದರದ್ದು ಒಂದು ಲಕ್ಷಣಗಳ ಬಗ್ಗೆ? ಸಸ್ಯ ಏನುಗಳು ಬಹಳಷ್ಟು ಗುಂಪು ಗುಂಪಾಗಿ ಒಂದೇ ಹತ್ತಿರ ಇರ್ತವೆ, ಅದು ಕುಡಿ ಭಾಗದಲ್ಲಿ ಜಾಸ್ತಿ ಇರ್ತವೆ. ಕುಡಿ ಅಥವಾ ಎಳೆ ತುದಿ ಭಾಗ ಅಂದ್ರೆ ಹೂ ಹಣ್ಣು ಕಾಯಿ ಏನಿರ್ತೋ ಆ ಜಾಗದಲ್ಲಿ. ಕೆಲವೊಂದು ಸಾರಿ ಮಳೆ ಏನಾದ್ರು ಕೈ ಕೊಟ್ಟಿತ್ತು ಅಂದ್ರೆ ಮುಂಗಾರಿನಲ್ಲಿ ಅಂತ ಬೆಳೆಗೂ ಸಹ ಇದಕ್ಕೆ ಹಾವಳಿ ಜಾಸ್ತಿ ಇರ್ತದೆ. ಇವು ಗುಂಪು ಗುಂಪಾಗಿರೋದ್ರಿಂದ ರಸ ಹೀರ್ತವೆ, ರಸ ಹೀರೋದ್ರಿಂದ ಏನಾಗುತ್ತೆ ರೋಗಗ್ರಸ್ತ ತಾಕು ಅಂತ ಕಾಣ್ತೀವಿ. ಗಿಡ ಒಂಥರ ಏನೋ ರೋಗ ಬಂದಿದೆ ಅಂತ ಕಾಣ್ತೀವಿ, ನಾವು ಕಾಣ್ತೀವಿ. ಇದು ಸಹ ನಂಜು ರೋಗವನ್ನು ಪ್ರಸಾರ ಮಾಡುತ್ತೆ ಗಿಡದಿಂದ ಗಿಡಕ್ಕೆ. ಯಾಕಂದ್ರೆ ತನ್ನ ಒಂದು ಬಾಯಿಂದ ಏರಿದ ರಸ ಮತ್ತೆ ಇನ್ನೊಂದು ಗಿಡಕ್ಕೆ ಹೋದಾಗ ಅಲ್ಲಿ ಆ ಜೊಲ್ಲಿನಿಂದ ನಂಜಾಣು ಗಿಡದಿಂದ ಗಿಡಕ್ಕೆ ವರ್ಗಾವಣೆ ಆಗುತ್ತೆ. ಇದು ಸಹ ಬಹಳಷ್ಟು ಹಾನಿ ಮಾಡುತ್ತೆ. ಇದು ಮೊದಲು ಜಮೀನಲ್ಲಿರಬಹುದ ಹಿಂದಿನ ಬೆಳೆ ಏನಾದ್ರು ನಾವು ಟೊಮೆಟೊನೆ ಬೆಳೆದಿದ್ರೆ ಮುಂದಿನ ನಾವೇನ್ ಬೆಳೆ ಬೆಳಿತೀವಿ ಟೊಮೆಟೊ ಬೆಳೆದ್ರೆ ಅದಕ್ಕೆ ಗ್ಯಾರಂಟಿಯಾಗಿ ಬರುತ್ತೆ ಅನ್ನೋದೊಂದು ನಮಗೆ ಗೊತ್ತಾಗಿರುತ್ತೆ. ಟೊಮೆಟೊದೊಂದಿಗೆ ಇತರ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ಮುಖ್ಯ ಬೆಳೆ ಟೊಮೆಟೊ ಮೇಲೆ ಇದರ ಹಾವಳಿ ನಾವು ಕಮ್ಮಿ ಮಾಡ್ಕೋಬಹುದು. ಜೊತೆಗೆ ಈ ಹತೋಟಿ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವುದೇ ಬೆಳೆಗೆ ನಾವು ಸಾರಜನಕವನ್ನು ಹೆಚ್ಚಿಗೆ ಬಳಕೆ ಮಾಡಬಹುದು. ಶಿಫಾರಸು ಮಾಡಿರತಕ್ಕಂಥ ಸಾರಜನಕ ಏನಿದೆಯಾ ಅದನ್ನು ಅದೇ ಪ್ರಮಾಣದಲ್ಲಿ 2-3 ಕಂತಿನಲ್ಲಿ ನಾವು ಕೊಟ್ಟರೆ ನಾವು ಬರ್ತಕ್ಕಂಥ ಸಸ್ಯ ಏನುಗಳಾಗುತ್ತೆ, ಇನ್ನಿತರ ಕೀಟಗಳನ್ನಾದ್ರೂ ನಾವು ನಿಯಂತ್ರಣ ಮಾಡಬಹುದು. ಸಿಂಪರಣೆ ಮಾಡಬೇಕಾದ್ರೆ ಸ್ವಲ್ಪ ಅಂಟು ದ್ರಾವಣ ಅಥವಾ ಸಾಬೂನು ಏನಾದ್ರು ಹಾಕಿದ್ರೆ ಸಿಂಪರಣೆ ಮಾಡಿದರೆ ಅದು ಗಿಡಗಳ ಮೇಲೆ ಬಹಳಷ್ಟು ಕಾಲ ಇದ್ದು ಅಲ್ಲಿಗೆ ಬರತಕ್ಕಂಥ ಏನಿನ ಪ್ರಮಾಣ ಕಮ್ಮಿ ಆಗುತ್ತದೆ. ಅಲ್ಲಲ್ಲಿ ನಾವು ಟೊಮೆಟೊ ಫ್ಲಾಟಿನಲ್ಲಿ ಪ್ಲಾಸ್ಟಿಕ್ ಕಾಳೆಗಳನ್ನು ಹರಡೋದ್ರಿಂದ ಶಾಖ ಉತ್ಪನ್ನ ಆಗಿಬಿಟ್ಟು ಸಸ್ಯದ ಏನುಗಳಿಗೆ ಅಲ್ಲಿ ಜೀವಿಸೋದಕ್ಕೆ ಆಗೋದಿಲ್ಲ. ಯಾವಾಗ ಪರಿಸರ ಚೆನ್ನಾಗಿರೋದಿಲ್ಲ ಅವು ತಾನಾಗಿ ಬೇರೆ ಪ್ಲಾಟ್ಗಳಿಗೆ ಹೋಗೋದಕ್ಕೆ ಶುರುವಾಗಿ ನಮ್ಮ ಪ್ಲಾಟ್ನಲ್ಲಿ ಕಡಿಮೆ ಆಗ್ತದೆ. ಮತ್ತು ಸೆಫಿಡ್ ನೊಣ ಅಂತ ಏನು ನಾವು ಪರತಂತ್ರ ಜೀವಿಗಳನ್ನು ಸಹ ಬಳಕೆ ಮಾಡ್ಕೊಂಬಿಟ್ಟು ಇದನ್ನು ನಿಯಂತ್ರಣ ಮಾಡ್ಕೊಬಹುದು. ಕೀಟ ಈ ಸಸ್ಯ ಏನಾದರೂ ಬಂದರೆ ನಾವು ಡೈಮಿಥೈಟ್ 1.7 ml ಅನ್ನು 1 ಲೀಟರ್ ನೀರಿಗೆ ಹಾಕೊಂಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಹೋಗುತ್ತೆ. ಇದೊಂದು ಡೈಮಿಥೈಟ್ ಏನಾದರೂ ಸಿಗಲಿಲ್ಲ ಅಂದರೆ ಆಕ್ಸಿಡೆಮಿಟಾನ್ ಮೀಥೈಲ್ ಎಂಬ ಕೀಟನಾಶಕ ಬರುತ್ತೆ. ಇದು ಪ್ರತಿ ಲೀಟರ್ ನೀರಿಗೆ 1 ml ಹಾಕಿ ನಾವು ಮೇಲೆ ಮತ್ತು ಕೆಳಗೆ ಸಿಂಪರಣೆ ಮಾಡೋದ್ರಿಂದ ಇದೇ ಕೀಟನಾಶಕ ಬಿಳಿ ನೊಣಕ್ಕೂ ಬರುತ್ತೆ ಮತ್ತು ಈ ಸಸ್ಯ ಏನಿಗೂ ಬರುತ್ತೆ. ಇದರಲ್ಲಿ 3 ಕೀಟನಾಶಕಗಳಿದೆ, 1 ಇಮಿಡಾಕ್ಲೋಪಿಡ್ಡು, ಡೈಮಿಥೈಟು ಮತ್ತು ಆಕ್ಸಿಡೆಮಿಟಾನ್ ಮೀಥೈಲ್. ಈ 3ರಲ್ಲಿ ಯಾವುದಾದ್ರೂ ಬಳಸಿದ್ರು ರಸ ಇರುವ ಕೀಟಗಳನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಜೊತೆಗೆ ಸರ್, ಈ ಒಂದು ಟೊಮೆಟೊ ಇದರಲ್ಲಿ ಥ್ರಿಪ್ಸ್ನ ಕಾಟ ಅಂದರೆ ಆ ಕೀಟದ ಒಂದು ಬಾಧೆನೂ ಕೂಡ ಕೇಳ್ಪಟ್ವಿ, ಅದರ ಹಂಗಂದ್ರೆ ಏನು, ಅದು ಯಾವ ಸಮಯದಲ್ಲಿ ಯಾವ ಥರ? ಥ್ರಿಪ್ಸ್ ಒಂದು ಸಣ್ಣ ಕೀಟ, ಎಲೆಗಳ ರಸಗಳನ್ನು ಉಜ್ಜಿ ರಸ ಇರುತ್ತೆ. ಈ ರೀತಿ ರಸ ಇರೋದ್ರಿಂದ ಎಲೆಗಳು ಮೇಲ್ಭಾಗ ಅಥವಾ ಕೆಳಭಾಗಕ್ಕಾಗ ಅಂದರೆ ಸಾಮಾನ್ಯವಾಗಿ ಮೇಲ್ಭಾಗಕ್ಕೆ ಮುದುರುತ್ತವೆ. ಇದೇ ನಮಗೆ ಗುರುತಾಗಿರುತ್ತದೆ. ಈ ಒಂದು ಗಿಡದಲ್ಲಿ ಸುಮಾರು ಒಂದು ಎಲೆಯಲ್ಲಿ 2-3 ಕೀಟಗಳು ಅಂತಂದರೆ ಒಂದು ಗಿಡದಲ್ಲಿ ಸುಮಾರು 100 ಥ್ರಿಪ್ಸ್ ಇರ್ತವೆ. ಇದರ ಹಾವಳಿಗೆ ಇದರ ತೊಂದರೆಗೆ ಏನಾಗುತ್ತೆ, ಟೊಮೆಟೊ ಗಿಡಗಳ ಬೆಳವಣಿಗೆ ತುಂಬ ಕುಂಠಿತವಾಗಿಬಿಡುತ್ತೆ. ಈ ಥ್ರಿಪ್ಸ್ ಇದೊಂದೇ ಟೊಮೆಟೊಕ್ಕೊಂದೇ ಬರೋದಿಲ್ಲ, ಬೇರೆ ಬೇರೆ ಆಶ್ರಯ ಗಿಡಗಳಿಗೂ ಬರುತ್ತವೆ. ಅದಕ್ಕೋಸ್ಕರ ಆಶ್ರಯ ಗಿಡಗಳನ್ನು ಸಹ ನಾವು ತೆಗೆದು ಹಾಕಬೇಕಾಗುತ್ತೆ. ಆಮೇಲೆ ಬೆಳೆಗಳ ಉಳುಕಿಗೆ ಅಂದರೆ ಏನಾದ್ರು ಎಲೆ ಪಲೆ ಕೆಳಗೆ ಬಿದ್ದು ಅದರಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ, ಇಲ್ಲ ಮಣ್ಣಿನಲ್ಲೂ ಸಹ ಈ ಥ್ರಿಪ್ಸ್ ಕೋಶಾವಸ್ಥೆಗೆ ಹೋಗುತ್ತೆ. ಉಳುಮೆ ಮಾಡೋದ್ರಿಂದನೂ ಸಹ ಸೂರ್ಯನ ತಾಪಕ್ಕೆ ಹೊರಗೆ ಬಂದು ಆ ಥ್ರಿಪ್ಸ್ನ ನಾಶ ಆಗುತ್ತೆ. ಟೊಮೆಟೊ ಬೆಳೆ ಸಾಲುಗಳ ನಡುವೆ ಮತ್ತು ಪ್ಲಾಸ್ಟಿಕ್ ಕಾಳೆ ಹಾಕೋದ್ರಿಂದ ಹಿಂದೆ ಹೇಳಿದ್ವಿ ಅದೇ ರೀತಿ ಬಿಳಿ ನೊಣಕ್ಕೆ ಆಯಿತು ಮತ್ತು ಸಸ್ಯ ಏನುಗಳಿಗೆ ಆಯಿತು ಆ ಥರ ಹಾಕೋದ್ರಿಂದ ಶಾಖ ಉತ್ಪನ್ನ ಆಗಿಬಿಟ್ಟು ಈ ಥ್ರಿಪ್ಸ್ನೂ ಸಹ ಕಡಿಮೆ ಆಗ್ತಾ ಇರ್ತದೆ. ಸಸಿ ನಾಟಿ ಮಾಡುವ ಮೊದಲು ತೋಟದ ಸುತ್ತ ಅಂದರೆ ಟೊಮೆಟೊ ಪ್ಲಾಟಿನ ಸುತ್ತ ಸುಮಾರು 5-6 ಸಾಲಿನಂತೆ, ಹಿಂದೆ ನಾನು ಏನು ಹೇಳಿದ್ದೆ ಮುಸುಕಿನ ಜೋಳ ಅಥವಾ ಸಜ್ಜೆ ಒಂದು 5-6 ಸಾಲು ಹಾಕಿದರೆ ಹೊರಗಿನಿಂದ ಬರೋ ಕೀಟಗಳ ಆಕ್ರಮಣ ನಾವು ತಡೆದು ನಮ್ಮ ಟೊಮೆಟೊ ಪ್ಲಾಟ್ಗಳನ್ನು ನಾವು ರಕ್ಷಣೆ ಮಾಡ್ಕೋಬಹುದಾಗುತ್ತದೆ. ಇದು ಥ್ರಿಪ್ಸ್ ಬಗ್ಗೆ ನಿಯಂತ್ರಣ. ಆದರೆ ಮತ್ತೊಂದು ಕೀಟ ಅಂತಂದರೆ ಎಲೆ ಸುರಂಗದ ಹುಳು ಅಂತೀವಿ ಅಥವಾ ರಂಗೋಲಿ ಹುಳು ಅಂತೀವಿ. ಇದು ಎಲೆ ಸುರಂಗ ಅಂದರೆ ಸುರಂಗ ಆಕಾರದ ರೀತಿಯಲ್ಲಿ ಎಲೆಗಳ ಮೇಲೆ ಗೀರುಗಳು ನಾವು ಕಾಣ್ತಾ ಇರ್ತೀವಿ. ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಹಾಗಲಕಾಯಿ ಅಥವಾ ಹೀರೆಕಾಯಿ ಗಿಡಗಳಲ್ಲಿ ಸುರಂಗ ಯಾವ ಥರ ಕಾಣುತ್ತೋ ಅದೇ ರೀತಿ ಟೊಮೆಟೊದಲ್ಲೂ ಕಾಣುತ್ತೆ. ಇದು ಎಲೆಗಳ ಮೇಲ್ಭಾಗ ಒಳಗಡೆ ಪದರದೊಳಗೆ ಇರುತ್ತೆ, ಕೆರೆದು ಅಥವಾ ರಸ ಹೀರ್ಕೊಂಡು ಮೃದುವಾದ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಬರುತ್ತೆ. ಈ ಕೀಟನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಮಣ್ಣಿಗೆ 1 ಎಕರೆಗೆ ಸುಮಾರು 250 kg ಬೇವಿನ ಹಿಂಡಿಯನ್ನು ನಾವು ಮುಂಜಾಗ್ರತೆಯಾಗಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಿದರೆ ಕೀಟ ಹತೋಟಿಗೆ ಬರುತ್ತೆ. ಒಂದು ವೇಳೆ ಬೆಳೆ ಬಂದಾಗ ಕೀಟದ ಬಾಧೆ ಕಂಡು ಬಂದರೆ ನಮಗೆ 5% ಬೇವಿನ ಬೀಜದ ಕಷಾಯನ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಿದರೆ ಇದನ್ನು ಸಹ. ಮತ್ತು ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಸ್ವಲ್ಪ ಮುಂಚೆ ಸುತ್ತ ಅಂದರೆ ತೋಟದ ಟೊಮೆಟೊ ಪ್ಲಾಟಿನ ಸುತ್ತ ಅರಳು ಬೆಳೆಯನ್ನು ಬೆಳೆದರೆ ಈ ಕೀಟಗಳು ಇವನ್ನ ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡಿ ಅಲ್ಲಿ ಇರೋದ್ರಿಂದ ನಮಗೆ ಟೊಮೆಟೊ ಮೇಲೆ ಹಾವಳಿ ಕಡಿಮೆ ಆಗುತ್ತೆ. ಹಳದಿ ಬಣ್ಣದ ಎಣ್ಣೆ ಲೇಪಿತ ಅಂಟು ಕಾಗದ ಅಂತ ನಾವು ಇತ್ತೀಚೆಗೆ ಎಲ್ಲ ಕಂಪನಿಗಳಿಂದನೂ ಜಾಸ್ತಿ ಬರ್ತಾ ಇದೆ. ಅಲ್ಲಲ್ಲೇ ತೋಟದಲ್ಲಿ ಒಂದೊಂದು ಕೋಲ್ ನೆಟ್ಟುಬಿಟ್ಟು ಅದಕ್ಕೆ ನಾವು ಈ ಹಳದಿ ಬಣ್ಣದ ಪಟ್ಟಿ ಎರಡೂ ಕಡೆ ಎಣ್ಣೆ ಸೋರಿರ್ತಾರೆ, ಲೇಪನವಾಗಿರುತ್ತೆ. ಬಂದು ಆರ್ತಕ್ಕಂಥ ಕೀಟ ಏನು ತೃಪ್ಸೆ ಆಗಲಿ ಬಿಳಿ ನೊಣನೆ ಆಗಲಿ ಏನೇ ಆಗಲಿ ಇವು ಬಂದು ಅಲ್ಲಿಗೆ ಆಕರ್ಷಣೆ ಆಗಿ ಬೀಳ್ತಾವೆ ಎಣ್ಣೆಗೆ. ಇದು ನಮ್ಮ ಮನೆಯಲ್ಲೂ ಅಷ್ಟೇ, ಕೆಲವೊಂದು ಟೈಮು ಗೆದ್ದುಳು ಅಥವಾ ಇನ್ನೊಂದು ಹುಳುಗಳೇ ಬರ್ಬೇಕಾದ್ರೆ ದೀಪಕ್ಕೆ ನಾವೊಂದು ಎಣ್ಣೆ ಸವರಿದ ಲೇಪನ ಮಾಡಿದ್ದ ಒಂದು ಕಾಗದದ ಪಟ್ಟಿ ಕಟ್ತೀವಿ. ಅದೇ ಈ ರೀತಿ ಕಾಗದದ ಪಟ್ಟಿ ಹಳದಿ ಬಣ್ಣದ ಕಟ್ಟಿದ್ರೆ ನಾವು ಇದರ ನಿಯಂತ್ರಣ ಮಾಡಬಹುದು. ಈ ಎಲೆ ಸುರಂಗದ ಹುಳಕ್ಕೆ ಕೆಲವೊಂದು ನಿರೋಧಕ ತಳಿಗಳನ್ನು ಬೆಳೆಯಬಹುದು. ನಮ್ಮ ನಿರೋಧಕ ತಳಿಗಳಲ್ಲಿ ಮುಖ್ಯವಾದ ಅಂದರೆ ಶೀತಲ್ ತಳಿ, ರೂಪಾಲಿ, ರಶ್ಮಿ ನವೀನ್ ಅಂತಕ್ಕಂಥ ನಿರೋಧಕ ತಳಿಗಳನ್ನು ಬೆಳೆದ್ರೆ ಕೀಟದ ಹಾವಳಿ ಕಡಿಮೆ ಆಗುತ್ತೆ. ಮತ್ತೆ ಕೀಟದ ಬಾಧೆ ಹೆಚ್ಚಾದಾಗ ಮೊದಲು ಏನು ನಾನು ಹೇಳಿದ್ನ ಇಮಿಡಾಕ್ಲೋಪಿಡ್ಡು ಟ್ರಯೋಜೋಪಾಸ್ ಅನ್ನು ಅದೇ ಪ್ರಮಾಣದಲ್ಲಿ ನೀವು ಸಿಂಪರಣೆ ಮಾಡಿದರೆ ಹುಳುಗಳನ್ನ ನಿಯಂತ್ರಣ ಮಾಡ್ಕೋಬಹುದು, ತೃಪ್ಸಿಯನ್ನು ನಿಯಂತ್ರಣ ಮಾಡ್ಕೋಬಹುದು. ಯಾವ ಒಂದು ಗಿಡನ ತಾವು ಶಿಫಾರಸು ಮಾಡ್ತೀರಾ ಸರ್ ಈ ಟೊಮೆಟೊ ಗಿಡದಲ್ಲಿ? ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ನಮ್ಮ ಶಿವಮೊಗ್ಗಕ್ಕಾದ್ರೆ ಶೀತಲ್ಲ ಎಲ್ಲರೂ ಪಾಲಿ, ಕೋಲಾರಕ್ಕಾದ್ರೂ ಅದೇ ಸೇಮ್ ತಳಿ ಬರುತ್ತೆ, ಮತ್ತೆ ರಶ್ಮಿ ನವೀನ್ ಅಂತಲೂ ಬರುತ್ತೆ. ಈ ತಳಿಗಳನ್ನು ನಾವು ಶಿಫಾರಸು ಮಾಡಿದ್ವಿ, ಅವನ್ನ ಬಳಕೆ ಮಾಡಿದ್ವಿ. ನಾವು ಈ ರಂಗೋಲಿ ಕೀಟನ ನಿಯಂತ್ರಣ ಮಾಡ್ಕೋಬಹುದು. ಜೊತೆಗೆ ಹಣ್ಣು ಕೊರಕ ಕೀಟದ ಬಗ್ಗೆ ಏನ್ ಹೇಳ್ತೀರಿ ಸರ್? ಹಣ್ಣು ಕೊರಕ ಕೀಟ ಸಾಮಾನ್ಯವಾಗಿ ಎಲ್ಲಾ ಹಣ್ಣುಗಳು ಮೇಲೆ ಬರುತ್ತೆ, ಬರೀ ಟೊಮೆಟೊದ ಮೇಲೆ ಒಂದೇ ಬರೋದಿಲ್ಲ, ಇನ್ನು ಬೇರೆ ಬೇರೆ ಹತ್ತಿ ಮೇಲೂ ಬರುತ್ತೆ, ಇದೆಲ್ಲ ಬರುತ್ತೆ. ಇದರದ್ದು ಒಂದು ವಿಚಿತ್ರ ಲಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ, ಹಣ್ಣು ಒಂದೇ ಗಿಡದಲ್ಲಿ ಒಂದು ಐದಾರು ಹಣ್ಣನ್ನ ತಿನ್ನುತ್ತೆ, ಅಂದ್ರೆ ಸ್ವಲ್ಪ ಭಾಗ ಕೊರಿತತೆ, ಸ್ವಲ್ಪ ಭಾಗ ತಿನ್ನುತ್ತೆ, ಅದು ತಲೆ ಮಾತ್ರ ಅದರೊಳಗಿರುತ್ತೆ, ಉಳಿದ ದೇಹದ ಭಾಗ ಎಲ್ಲ ಹೊರಗಿರುತ್ತೆ. ಅದು ಮತ್ತೆ ಸ್ವಲ್ಪ ಹಣ್ಣು ಏನು ಡ್ಯಾಮೇಜ್ ಆಗಿರುತ್ತೆ ಆ ಹಣ್ಣು ಮಾರ್ಕೆಟ್ನಲ್ಲಿ ವ್ಯಾಲ್ಯೂ ಇರೋದಿಲ್ಲ, ರೈತರುಗಳಿಂದ ಮಾರಾಟ ಮಾಡೋದು ಸಾಧ್ಯವಾಗೋದಿಲ್ಲ. ಸುಮಾರು ಐದಾರು ಹಣ್ಣು ಒಂದೊಂದು ಗಿಡಕ್ಕೆ ಹಾನಿ ಮಾಡ್ತಾ ಹೋದ್ರೆ ರೈತರಿಗೆ ತುಂಬಾನೇ ಹಾನಿ ಆಗುತ್ತೆ. ಏನಕ್ಕೆ ಬರುತ್ತೆ ಸರಿ ಹಣ್ಣು, ಈ ಒಂದು ಹಣ್ಣು ಕೊರಕದ ಹಣ್ಣು ಯಾವ್ದು ಕಾರಣದಿಂದ ಬರುತ್ತೆ ಅಂತ ಹೇಳ್ತೀರಿ? ಅನೇಕ ಸಸ್ಯಗಳ ಮೇಲೆ ಬರುತ್ತೆ, ಸುಮಾರು 180 ಜಾತಿ ಸಸ್ಯಗಳ ಮೇಲೆ ಬರುತ್ತೆ. ಇದು ವರ್ಷವಿಡೀ ಇರತಕ್ಕಂಥ ಕೀಟ ಆಗಿರುತ್ತೆ. ಅಂದ್ರೆ ವರ್ಷವಿಡೀ ಇರತಕ್ಕಂಥ ಯಾವುದೇ ಕೀಟಕ್ಕೆ ಆಗಲಿ ವರ್ಷವಿಡೀ ಬೆಳೆಬೇಕಾಗಿರುತ್ತೆ. ವರ್ಷವಿಡೀ ಎಲ್ಲಾ ಬೆಳೆನೂ ಎಲ್ಲಾ ಟೈಮಲ್ಲೂ ಬೆಳೆಯೋದಿಲ್ಲ. ಈಗ ಹತ್ತಿ ಮೇಲೆ ಬರತಕ್ಕಂಥದ್ದು ಇದೇ ಈ ಹಣ್ಣು ಕೊರಕ ಎಲ್ಕೋಬರ್ ಪಾರ್ಮಿಜರ್ ಅಂತ. ಹತ್ತಿ ಮುಗಿದ್ಮೇಲೆ ಅದು ಯಾವ್ದು ಬೇರೆ ಬೇರೆ ಯಾವ್ದ್ರ ಮೇಲೆ ತಿನ್ಬೇಕು? ಟೊಮೆಟೊ ಮೇಲೆ ಬರಬೇಕು, ಇಲ್ಲ ಮೆಣಸಿನಕಾಯಿ ಮೇಲೆ ಬರಬೇಕು, ಇಲ್ಲ ಬೀನ್ಸ್ ಮೇಲೆ ಬರಬೇಕು, ತೊಗರಿ ಮೇಲೆ ಬರಬೇಕು, ಯಾವ ಬೆಳೆ ಇರುತ್ತೋ ಆ ಬೆಳೆ ಮೇಲೆ. ಅದಕ್ಕೋಸ್ಕರನೇ ಜಮೀನಿನಲ್ಲಿ ಯಾವ ಬೆಳೆ ಇರುತ್ತೋ ಆ ಬೆಳೆ ಮೇಲೆ ಬಂದು ತಿನ್ನುತ್ತೆ. ಜೊತೆಗೆ ಇದನ್ನು ಹತೋಟಿ ಮಾಡೋಕ್ಕಾಗಲ್ವ ಸರ್? ಮತ್ತೆ ಹತೋಟಿ ಕ್ರಮಗಳ ಬಗ್ಗೆ ಏನ್ ಹೇಳ್ತೀರಿ? ಇದು ಮೋಹಕ ಬಲೆಯಿಂದ ಒಂದು ಆಕರ್ಷಣೆ ಮಾಡಿಬಿಟ್ಟು ಇದುಗಳ ಸಾಂದ್ರತೆ ಎಷ್ಟೈತಪ್ಪ ಅಂತ ನೋಡ್ಬಿಟ್ಟು ಒಂದು ಮೋಹಕ ಬಲೆಗೆ 2-3 ಪತಂಗಗಳು ಬಂದ್ರೆ ಗ್ಯಾರಂಟಿ ಇದರ ಕೀಟದ ಬಾಧೆ ಹೆಚ್ಚಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೀಟನಾಶಕಗಳನ್ನು ಬಳಸಿ ಸಿಂಪರಣೆ ಮಾಡಬಹುದು. ಆಮೇಲೆ HANPV ಅಂತ ಒಂದು ನಂಜಾಣು ರೋಗವನ್ನು ಸಿದ್ಧಪಡಿಸಿದ್ದು ಜೈವಿಕ ಕೀಟನಾಶಕ ಅಂತಾನೆ. ಇದನ್ನು 1 ಅಥವಾ 2 ಗ್ರಾಮ್ನಂತೆ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಅಥವಾ 250 ಲಾರ್ವಲ್ ಈಕ್ವಲೆಂಟ್ ಅಂತ ಒಂದು ಎಕರೆಗೆ ಶಿಫಾರಸು ಮಾಡಿದ್ವಿ, ಅದರಂತೆ ನಾವು ಸಿಂಪರಣೆ ಮಾಡಿದ್ರಿಂದ ಹೋಗಿದೆ. ಇದಲ್ಲದೆ ಬ್ಯಾಸಿಲಸ್ ತುರಿಂಜಿನಿಸಿಸ್ ಎಂದ ಒಂದು ಜೈವಿಕ ಕೀಟನಾಶಕವನ್ನು ಸಹ ನಾವು ಸಿಂಪರಣೆ ಮಾಡೋದ್ರಿಂದ ಈ ಹಣ್ಣು ಕೊರಕಗಳನ್ನು ನಿಯಂತ್ರಣ ಮಾಡಬಹುದು. ಒಂದು ಹೆಕ್ಟೇರ್ಗೆ 250 ಕಿಲೋಗ್ರಾಂ ಬೇವಿನ ಹಿಂಡಿಯನ್ನು ಮಣ್ಣಿಗೆ ಹಾಕಿ ನಾಟಿ ಮಾಡೋ ಸಮಯದಲ್ಲಿ ಮಣ್ಣಿಗೆ ಹಾಕಿ ಬೆಳೆಸಿದರೆ ಸುಮಾರು ಕಾಲ ಒಂದೂವರೆ 2 ತಿಂಗಳ ಕಾಲ ನಮಗೇನು ಇದ್ರ ಕೀಟದ ಬಾಧೆ ಬರೋದಿಲ್ಲ. ಈ ತಳಿಗಳಿಗೆ ಅನೇಕ ನಿರೋಧಕ ಈ ಕೀಟ ನಿರ್ವಹಣೆಗೆ ಅನೇಕ ನಿರೋಧಕ ತಳಿಗಳು ಸಹ ಬಂದಿವೆ. ಅಂಗೂರು ಲತಾ ಅಂತ ಒಂದು, ಪಂಜಾಬ್ ಚುವಾರ ಅಂತ, ಸಾಬರ್ ಪ್ರಭಾ ಎಂಬ ರೋಗ ನಿರೋಧಕ ತಳಿಗಳು ಬಂದಿದ್ದಾವೆ. ಇದರಲ್ಲಿ ನಮ್ಮ ಏರಿಯಾದಲ್ಲೂ ಸಹ ಇವು ಬರ್ತಾ ಇದಾವೆ ಆಲ್ರೆಡಿ. ಇನ್ನು ಬಳಕೆ ಮಾಡೋದ್ರಿಂದ ಅವುಗಳ ಮೇಲೆ ಯಾವುದೇ ಕ್ರಮ ಯಾಂತ್ರಿಕನಾಗಲಿ ಭೌತಿಕವಾಗಲಿ ಮತ್ತು ಕೀಟ ನಾಶಗಳನ್ನೇ ಬಳಕೆ ಮಾಡಲಿ, ಅದಕ್ಕೆ ಎಲ್ಲದಕ್ಕಿಂತ ಉತ್ತಮವಾದ ನಿರೋಧಕ ತಳಿಗಳನ್ನು ಬೆಳೆಯೋದ್ರಿಂದ ಮಾತ್ರ ನಾವು ಬಯೋಡೈವರ್ಸಿಟಿನ ಕಾಪಾಡ್ಕೋಬಹುದು. ಕೆಮಿಕಲ್ ಅಂದರೆ ರಾಸಾಯನಿಕಗಳನ್ನು ಇತಿಮಿತಿಯಲ್ಲಿ ಬೆಳೆಸಬಹುದು. ಕೀಟನಾಶಕಗಳು ಅಂತಂದರೆ ಬೇವಿನ ಎಣ್ಣೆ ಅಥವಾ ಒಂಗೆ ಎಣ್ಣೆ ಇದನ್ನು ಸಾಬೂನಲ್ಲಿ ಬೆರೆಸಿಬಿಟ್ಟು ಸಿಂಪಡಿಸಿದಲ್ಲಿ ಈ ಹಣ್ಣು ಕೊರಕ ಕೀಟಗಳನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಇನ್ನು ಈ ಹಣ್ಣು ಕೊರಕ ಕೀಟ ಅಲ್ಲದಲ್ಲೇ ಮತ್ತೆ ಹಣ್ಣಿನ ಮೇಲೆ ಬರತಕ್ಕಂಥ ಇನ್ನೊಂದು ಹೊಗೆ ಸೊಪ್ಪಿನ ಹುಳ ಅಂತೀವಿ ಅಥವಾ ಹೊಗೆ ಸೊಪ್ಪಿನ ಎಲೆ ತಿನ್ನುವ ಹುಳ ಅಂತೀವಿ, ಇದು ಗುಂಪು ಗುಂಪಾಗಿ ಮೊಟ್ಟೆ ಇಡುತ್ತೆ. ಈ ಕೀಟಕ್ಕೂ ಮತ್ತೆ ಹಣ್ಣು ಕೊರಕ ಹೆಲಿಕೋವರ್ಪಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ಹಣ್ಣು ಕೊರಕ ಹುಳು ಒಂದು ಅವ್ರಿಗೇನು ಕೊರೆದು ರಂಧ್ರ ಮಾಡುತ್ತೋ ಅದು ಸುತ್ತಾಕಾರವಾಗಿರುತ್ತೆ. ಈ ಕೀಟ ಕೊರಿಯುತ್ತಲ್ಲ ಹಣ್ಣು, ಅದು ವಕ್ರವಾದ ರಂಧ್ರ ಇರುತ್ತೆ. ಹಣ್ಣು ಕೊರಕ ಕೀಟದಲ್ಲಿ ನಮಗೆ ಮತ್ತೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂದರೆ ರೋಗಾಣುಗಳು ಬರೋದಿಲ್ಲ ಅಲ್ಲಿ, ಅದು ಅಲ್ಲಿಗೆ ಮುಗಿಯುತ್ತೆ. ಈ ಹುಳದಲ್ಲಿ ಹೊಗೆ ಸೊಪ್ಪಿನ ಎಲೆ ತಿಂತಕ್ಕಂಥ ಹುಳು ಏನು ವಕ್ರವಾಗಿ ತೂತ ಮಾಡಿ ತಿಂತಾ ಇರ್ತದ, ಅದರಲ್ಲಿ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ಗಳು ಬಂದು ಹಣ್ಣು ಕೊಳೆಯೋಕೆ ಶುರುವಾಗುತ್ತೆ. ಇದೇ ಅದಕ್ಕೆ ಮುಖ್ಯವಾದ, ಇದಕ್ಕೆ ನಾವು ಏನು ಕೀಟನಾಶಕಗಳನ್ನು ಬಳಸ್ತೀವಿ ಹಣ್ಣು ಕೊರಕ ಕೀಟನಾಶಕ, ಅದೇ ಕೀಟನಾಶಕಗಳನ್ನು ಸಹ ಇದಕ್ಕೆ ಸಿಂಪರಣೆ ಮಾಡಿದರೆ ಹುಳು ಸಾಯುತ್ತೆ. ಒಟ್ಟಲ್ಲಿ ಇದನ್ನ ಹತೋಟಿ ಮಾಡಬೇಕು ಅಂತಂದ್ರೆ ರಾಸಾಯನಿಕಗಳನ್ನೇ ಬಳಸಬೇಕು ಅಥವಾ ಜೈವಿಕವಾಗೂ ಕೂಡ ಹತೋಟಿ ಮಾಡಬಹುದು ಸರ್? ಜೈವಿಕವಾಗಿ ಹತೋಟಿ ಮಾಡಿದ್ರೆ ನಿಯಂತ್ರಣ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ರಾಸಾಯನಿಕಗಳನ್ನ ಬಳಸೋದ್ರಿಂದ ಇದನ್ನ ನಾವು ಹತೋಟಿ ಮಾಡಬಹುದು, ಚೆನ್ನಾಗಿ ಹತೋಟಿ ಮಾಡಿಕೊಂಡು ಉತ್ತಮ ಇಳುವರಿ ಪಡ್ಕೋಬಹುದು. ರಾಸಾಯನಿಕ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಈಗ ಕ್ಲೋರೋಪೈರಿಫಾಸ್ ರಾಸಾಯನಿಕ ಕಡಿಮೆ ಬೆಲೆಯುಳ್ಳದ್ದಾಗಿ ಹೆಚ್ಚಿನ ಫಲಿತಾಂಶ ಕೊಡ್ತಕ್ಕಂಥ ಕೀಟನಾಶಕ ಆಗಿದೆ. ಅದನ್ನು ನಾವು ಬಳಕೆ ಮಾಡೋದ್ರಿಂದ ಇದನ್ನು 1 ಲೀಟರ್ ನೀರಿಗೆ 2 ಮಿಲಿ ಲೀಟರ್ ಅಂತ ಬೆರೆಸಿ 15 ದಿನಗಳಿಗೊಮ್ಮೆ 2 ಸಾರಿ ಸಿಂಪರಣೆ ಮಾಡಿದರೆ ಸಂಪೂರ್ಣ ಇದು ಹಣ್ಣು ಕೊರಕ ಏನಿದಾವೋ ಈ 2 ಜಾತಿ ಹಣ್ಣು ಕೊರಕಗಳನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಹಣ್ಣು ರಸ ಹೀರುವ ಪತಂಗ ಅಂತ ಹೇಳಿದ್ರೆ ಸರ್ ಹಂಗಂದ್ರೆ ಏನು ಅಂತ ಹೇಳ್ತೀರಿ? ಈ ಹಣ್ಣು ರಸ ಹೀರುವ ಪತಂಗ ಅನೇಕ ಹಣ್ಣಿನ ಮೇಲೆ ಬರುತ್ತೆ, ನಿಂಬೆ ಹಣ್ಣಿನ ಮೇಲೆ ಬರುತ್ತೆ, ಟೊಮೆಟೊದ ಮೇಲೆ ಬರುತ್ತೆ, ಮತ್ತೆ ಇನ್ನಿತರ ಮಾವನ ಇದೆಲ್ಲ. ಇದು ಹೋಗಿ ಎಲ್ಲಿ ರಸ ಹೀರುತ್ತೋ ಅಂದ್ರೆ ರಸ ಹೀರುವ ಕೊಳವೆ ಸೊಂಡಲ್ ಏನಿರುತ್ತೋ ಆ ಸೊಂಡಲಲ್ಲಿ ಚುಚ್ಚಿದ ತಕ್ಷಣ ಅದರಲ್ಲಿ ಇರತಕ್ಕಂಥ ಸೆಲೈವ ಅಂತಕ್ಕಂಥ ಜ್ಯೂಸ್ ಏನಿರುತ್ತೋ ಅಲ್ಲಿ ಹೋಗಿ ಮುಟ್ಟಿದ ತಕ್ಷಣ ಅದು ಮಿದುವಾಗಿ ಅಲ್ಲಿ ಕೊಳೆಯೋಕೆ ಶುರು ಹೋಗುತ್ತೆ. ಇದು ಮುಟ್ಟಿ ಕೇವಲ 2 ದಿನದಲ್ಲಿ ಹಣ್ಣು ಕೆಳಗೆ ಬಿದ್ದು ಹೋಗ್ಬಿಡುತ್ತೆ. ನಿಂಬೆ ಹಣ್ಣುಗಳು ಹಾಗೇನೆ, ಟೊಮೆಟೊ ಹಣ್ಣುಗಳು ಅಷ್ಟೇ, ಯಾವುದೇ ಹಣ್ಣಿಗೆ ಮುಟ್ಟಿದ್ರು ಕಿತ್ತಳೆ ಹಣ್ಣಿನ ಮೇಲೂ ಅಷ್ಟೇ ಹಣ್ಣು ಕೊಳೆಯೋಕ್ಕಾಗುತ್ತೆ. ಒಂದು ವೇಳೆ ನೀವು ಹಾಗೆ ಮರ ಅಥವಾ ಟೊಮೆಟೊ ಗಿಡದಲ್ಲಿ ಇದ್ದಾಗ ಹಣ್ಣಿದ್ದಾಗ ನಾವು ತಂದು ಹಾಕಿದ್ರೆ 2-3 ದಿನದೊಳಗೆ ಮಾರ್ಕೆಟ್ನಾಗ ಕೊಳೆದೋಗ್ಬಿಡುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ ಮುಟ್ಟಿರುತ್ತೆ ಅಂತ, ತಂದ್ಮೇಲೆ ಗೊತ್ತಾಗ ಇಷ್ಟು ಭಾಗ ಯಾಕೆ ಮಿದುವಾಗಿದೆ ಅಂತ ನೋಡಿದಾಗ ಅದು ರಸ ಹಣ್ಣಿನ ರಸ ಹೀರುವ ಕೀಟ ಅಂತ ನಾವು ಅದನ್ನ ಕರಿತೀವಿ. ಫ್ರೂಟ್ ಸಕ್ಕಿಂಗ್ ಮಾತ್ರ ಅಂತ ಕರಿತೀವಿ ಅದು. ಇದರ ಹತೋಟಿ ಕ್ರಮಗಳ ಬಗ್ಗೆ, ಇದು ಮಣ್ಣಲ್ಲಿ ಅಥವಾ ಗಿಡದಲ್ಲಿ ಕೋಶಾವಸ್ಥೆಗೆ ಹೋಗೋದ್ರಿಂದ ನಾವು ಮುಂಚಿತವಾಗಿ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಮತ್ತೆ ಕಳೆ ಗಿಡಗಳು ಏನಿದಾವೋ ಅವುಗಳ ಮೇಲೆ ಇದು ತನ್ನ ವಂಶಾಭಿವೃದ್ಧಿ ಮಾಡೋದ್ರಿಂದ ಆ ಕಳೆ ಗಿಡಗಳನ್ನು ಆಶ್ರಯ ಸಸ್ಯ ಅಂತ ಕರಿತೀವಿ, ಅದನ್ನು ನಾಶ ಮಾಡೋದ್ರಿಂದ ಮತ್ತೆ ಎಲ್ಲಿ ಹಣ್ಣು ಬಿದ್ದು ನಾಶ ಆಗಿರುತ್ತೋ ಹಿಂದಿನ ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಅಂತ ಹಣ್ಣುಗಳನ್ನು ಆಯ್ದು ಹೊರತಂದು ಒಂದು ಕುಣಿ ಮಾಡಿ ಅದರಲ್ಲಿ ಸುಟ್ಟಾಕೋದ್ರಿಂದ ಕೀಟಗಳನ್ನು ಹತೋಟಿ ಮಾಡಬಹುದು. ಇದು ಮೊಟ್ಟೆ ಇಡುವ ಜಾಗ ಆಶ್ರಯ ಸಸ್ಯಗಳ ಮೇಲೇನೆ ಇರ್ತದೆ, ಹಾಗಾಗಿ ಬಿಟ್ಟು ಆಶ್ರಯ ಸಸ್ಯಗಳಲ್ಲೇ ಬೆಳೆಯುತ್ತೆ. ಆಶ್ರಯ ಸಸ್ಯಗಳನ್ನು ನಾಶ ಮಾಡುವುದರಿಂದ ಕೀಟ ನಾಶ. ಬ್ಯಾಸಿಲಸ್ ತುರಿಂಜಿನಿಸಿಸ್ ಎಂಬ ಜೈವಿಕ ಕೀಟನಾಶಕವನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಹುಳು ಹೋಗುತ್ತೆ. ಅಂದ್ರೆ ಇತ್ತೀಚೆಗೆ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ರೂಪದ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ನೈಸರ್ಗಿಕ ರೂಪದ ಕೀಟನಾಶಕಗಳ ರೂಪದಲ್ಲಿ ದೊರೆಯುವುದರಿಂದ ಪರಿಸರಕ್ಕೆ ಹೆಚ್ಚು ಹಾನಿಯಾಗೋದಿಲ್ಲ. ಇದನ್ನು ನಾವು ಬೇವಿನ ಬೀಜ ಕಷಾಯ ಆದರೆ 5% ಬೇವಿನ ಬೀಜದ ಕಷಾಯವನ್ನು ನಾವೇ ತಯಾರು ಮಾಡಿಕೊಂಡು ಗಿಡಗಳ ಸಿಂಪರಣೆ ಮಾಡಿದರೆ ಇದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಬೇವಿನ ರೂಪದ ಕೀಟನಾಶಕಗಳು ಬರುತ್ತವೆ, ಅವು ಬೇರೆ ಬೇರೆ ರೂಪದಲ್ಲಿ ಬರುತ್ತವೆ. ಅವು 2-5 ಮಿಲಿ ಲೀಟರ್ನಂಗೆ 1 ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಹಣ್ಣಿನ ಕೀಟನ ನಾವು ನಿಯಂತ್ರಣ ಮಾಡಬಹುದು. ಜೊತೆಗೆ ಈ ಕೆಂಪು ಜೇಡರ ನುಷಿ ಅಂತ ಹೇಳಿದ್ರೆ ಸರ್ ಹಂಗಂದ್ರೆ ಏನು, ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಿ? ಈ ನುಷಿ ಪ್ರಭೇದ ಕೀಟಗಳಿಂದ ಸ್ವಲ್ಪ ವಿಭಿನ್ನವಾದ ಜಾತಿಗೆ ಸೇರಿರುತ್ತೆ. 8 ಕಾಲಿರತಕ್ಕಂಥ ಕೀಟ ಇದು ಸಹ ಎಲೆಗಳನ್ನು ಕಚ್ಚಿ ರಸ ಹೀರ್ಕೊಂಡು ತಿಂತತೆ. ಕಚ್ಚಿ ರಸ ಇರೋದ್ರೆ ಎಲೆಗಳು ಕೆಳಭಾಗಕ್ಕೆ ಮುದುರ್ತವೆ, ಮುದುರಿ ಅವು ಸಣ್ಣ ಸಣ್ಣ ಚುಕ್ಕಿಗಳು ಆಗ್ತದೆ. ಎಲ್ಲೆಲ್ಲಿ ಚುಚ್ಚಿ ರಸ ಹೀರುತ್ತೋ ಅಲ್ಲೆಲ್ಲೆಲ್ಲ ಕಪ್ಪು ಚುಕ್ಕೆ ಮೂಡಕ್ಕಿರುತ್ತವೆ. ಅವು ಇವು ಸಹ ಗುಂಪು ಗುಂಪಾಗಿರ್ತವೆ, ಎಲೆಗಳ ಮೇಲೆ ಇರ್ತವೆ, ಕೆಲವೊಂದು ಟೈಮು ಕಾಯಿಗಳ ಮೇಲೆ ಬರುತ್ತೆ. ಹೆಚ್ಚಿನದಾಗಿ ಏನಪ್ಪ ಎಲ್ಲಿ ಜಾಸ್ತಿ ಬರುತ್ತಪ್ಪ ಅಂತಂದ್ರೆ ತುದಿ ಭಾಗದಲ್ಲಿ ಜಾಸ್ತಿ ಇರ್ತವೆ. ಯಾಕಂದ್ರೆ ತುದಿ ಭಾಗ ಏನಿರುತ್ತ ತುದಿ ಕುಡಿ ಮೊಗ್ಗು ಅಂತ ಏನು ಕರಿತೀವಿ ಅಲ್ಲಿ ರಸವತ್ತಾಗಿರ್ತಕ್ಕಂಥ ಎಳೆ ಇರೋದ್ರಿಂದ ಹೆಚ್ಚಿನ ಸಾಂದ್ರತೆ ಕೀಟಗಳು ಅಲ್ಲೇ ಇರುತ್ತೆ. ಇವುಗಳನ್ನು ಸ್ವಾಭಾವಿಕ ಶತ್ರುಗಳು ಅಂದ್ರೆ ಪರತಂತ್ರ ಜೀವಿಗಳಿಂದ ಸಹ ನಾವು ನಿಯಂತ್ರಣ ಮಾಡಬಹುದು. ಮತ್ತೆ ಸಿಂಪರಣೆ ಕೆಲವೊಂದು ಮೈಟಿಸೈಡ್ಸ್ ಅಂತೀವಿ, ನುಷಿಪೀಡಿ ಅಂತ ಕರಿತೀವಿ. ನುಷಿಪೀಡಿಯಲ್ಲಿ ಪ್ರಪಾರ್ಗೇಟಿನ ನುಷಿಪೀಡಿ ಇದನ್ನ 1 ಲೀಟರ್ ಮಿಲಿ ಲೀಟರ್ ನಂಗೆ ಸಿಂಪರಣೆ ಮಾಡಿದ್ರೆ ಅಥವಾ ಫೆನಜಾಕ್ವಿನ್ ಅಂತ ಒಂದು ಬರುತ್ತೆ, ಇದು 1 ಲೀಟರ್ 0.2 ಮಿಲಿ ಲೀಟರ್ ಹಂಗೆ ಸೇರಿಸಿ ಸಿಂಪರಣೆ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಿಂಪರಣೆ, ಒಂದು ಸಾರಿ ಪ್ರಪಾರ್ಗೇಟ್ ಸಿಂಪರಣೆ ಮಾಡಿದ್ರೆ ಇನ್ನೊಂದು 15 ದಿನ ಬಿಟ್ಟು ಫೆನಜಾಕ್ವಿನ್ ಸಿಂಪರಣೆ ಮಾಡಿದರೆ ಬದಲಾವಣೆ ಆಗುತ್ತೆ. ಆಗ ಕೀಟಗಳಿಗೆ ಕೀಟನಾಶಕದ ನಿರೋಧಕ ಶಕ್ತಿ ಬೆಳೆಯೋದಿಲ್ಲ, ಉತ್ತಮ ಫಲಿತಾಂಶ ಕೊಟ್ಟು ಹೆಚ್ಚಿನ ಸಾಂದ್ರತೆಯಲ್ಲಿ ನುಷಿ ಸಾಯುತ್ತೆ. ಜೊತೆಗೆ ಈ ಎಲೆಜಿಗೆ ಹುಳು ಆಗಿರ್ಬೋದು, ಹಿಟ್ಟು ತಿಗಣಿ ಆಗಿರ್ಬೋದು, ಅದರ ಒಂದು ನಿರ್ವಹಣೆ ಹೇಗೆ, ಅದ್ಯಾವ ರೀತಿ ಅದು ಆ ಗಿಡದ ಮೇಲೆ ಪ್ರಭಾವ ಬರುತ್ತೆ ಅಂತೀರಿ? ಎಲೆ ಜಿಗಿ ಹುಳು ಅಂತ ಒಂದು ಬರುತ್ತೆ, ಮತ್ತೆ ಹಿಟ್ಟು ಚಿಗಣಿ, ಇವೆರಡೂ ಸಹ ರಸ ಇರ್ತಕ್ಕಂಥ ಕೀಟಗಳಾಗಿರ್ತವೆ. ಈ ಹಿಟ್ಟು ಚಿಗಣಿ ಏನು ಕಾಯಿಗಳ ಮೇಲೆ ಅಥವಾ ಎಲೆ ಕುಡಿಗಳ ಮೇಲೆ ಇದ್ದು ರಸ ಇರೋದ್ರಿಂದ ಅವು ಸ್ರವಿಸ್ತ ರಸ ಹೀರಿದ ಮೇಲೆ ಒಂದು ಸಕ್ಕರೆ ಅಂಶನ ಹೊರಗಡೆ ಸ್ರವಿಸ್ತವೆ. ಈ ಸಕ್ಕರೆ ಅಂಶಕ್ಕೆ ಏನಾಗುತ್ತೆ, ಫಂಗಸ್ ಅಟ್ಯಾಕ್ ಆಗ್ತದೆ, ಕಪ್ಪು ಕಾಡಿಗೆ ರೋಗ ಅಂತ ಬರುತ್ತೆ. ಅದಕ್ಕೋಸ್ಕರ ಈ ಎರಡು ಸಹ ನಾವು ಯಾವುದಾದ್ರು ಟ್ರಯಾಜೋಪೋಸ್ ಕೀಟನಾಶಕವನ್ನು 2 ಮಿಲಿಲೀಟರ್ ನಂಗೆ 1 ಲೀಟರ್ ನೀರಿಗೆ ಆಯ್ತು ಮತ್ತೆ ಸಿಂಪರಣೆ ಮಾಡಿದರೆ ಹೋಗುತ್ತೆ. ಈ ಎಲ್ಲ ಹೆಚ್ಚಿನದಾಗಿ ಟೊಮೆಟೊದಲ್ಲಿ ಬರತಕ್ಕಂಥ ಕೀಟಗಳ ಪೈಕಿ ನಾವು ನೋಡಿದರೆ ಹಣ್ಣು ಕೊರಕ ಹುಳುಗಳು ಒಂದು ಮುಖ್ಯವಾಗಿ ಬರ್ತಕ್ಕಂಥವು. ಹಣ್ಣು ಕೊರಕ ಹುಳುಗಳನ್ನು ನಾವು ನಿಯಂತ್ರಣ ಮಾಡೋ ಪದ್ಧತಿಗಳೆಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ರಸ ಇರುವ ಕೀಟಗಳ ಅಂತ ಏನು ಹೇಳಿದ್ವ, ತೃಪ್ಸೆ ಆಗಲಿ, ನುಶಿನೆ ಆಗಲಿ, ಬಿಳಿನೊಣನೆ ಆಗಲಿ, ಏನೇ ಆಗಲಿ, ಈ ಎಲ್ಲವಕ್ಕೂ ರಸ ಇರತಕ್ಕಂಥ ಕೀಟಗಳು ಟ್ರಯಾಜೋಪೋಸ್ 40 EC ಅಂತ ಕೀಟನಾಶಕ 2 ಮಿಲಿಲೀಟರ್ ಅಂತೆ, ಇಲ್ಲ ಆಕ್ಸಿಡಮಿನಾಥ್ ಮೀಥೈಲ್ ಅಂತ ಕೀಟನಾಶಕ ಬರುತ್ತೆ ಅದು 1.5 ಮಿಲಿಲೀಟರ್ ನಿಮಗೆ ಸಿಂಪರಣೆ ಮಾಡಿ. ನಾವು ಸಿಂಪರಣೆಯಲ್ಲಿ ಮುಖ್ಯವಾದ ಗಮನ ವಹಿಸಬೇಕಾಗಿದ್ದು ಏನಪ್ಪ ಅಂತಂದರೆ, ಗಿಡದ ಎಲ್ಲ ಭಾಗಗಳಿಗೂ ಬೀಳಬೇಕು, ಮೇಲ್ಭಾಗನೂ ಮತ್ತು ಕೆಳಭಾಗದಲ್ಲೂ ಬೀಳಬೇಕು. ಯಾಕಂತಂದರೆ ಕೆಲವೊಂದು ಕೀಟಗಳು, ರಸ ಇರುವ ಕೀಟಗಳು ಕೆಳಭಾಗದಲ್ಲಿ ಮೊಟ್ಟೆಗಳನ್ನು, ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡ್ತವೆ, ಕೆಲವೊಂದು ಮೇಲ್ಭಾಗದಲ್ಲಿ ಇಟ್ಟು ಒಟ್ಟು ಸಂಪೂರ್ಣ ತೊಯ್ಯುವಂಗೆ ನಾವು 15-20 ದಿನಗಳ ಅಂತರದಲ್ಲಿ ಒಂದೊಂದು ಸಾರಿ ನಾವು ಸಿಂಪರಣೆ ಮಾಡಿದರೆ ಯಾವುದೇ ತರಹ ರಸ ಇರೋ ಕೀಟನೇ ಆಗಲಿ ಅಥವಾ ಕಾಯಿ ಕೊರಕ ಹಣ್ಣು ಕೊರಕುಗಳ ಕೀಟಗಳಾಗಲಿ ನಮಗೆ ಬರೋದಿಲ್ಲ, ಉತ್ತಮ ಬೆಳೆನೂ ಆಗಿರುತ್ತೆ. ಇನ್ನು ಮತ್ತೆ ನಿಮಗೆ ಏನಾದ್ರು ಟೊಮೆಟೊ ಬೆಳೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನನ್ನ ದೂರವಾಣಿ ಸಂಪರ್ಕ 9008618461ಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುತ್ತದೆ. ಯಾವ ಸಮಯದಲ್ಲಿ ತಮಗೆ ಸಂಪರ್ಕಿಸಬಹುದು ಅಂತೀರಿ? ರೈತರುಗಳಿಗೆ ನಾವು ಇಂಥ ಸಮಯ ಅಂತ ಏನು ಫಿಕ್ಸ್ ಮಾಡಿರೋದಿಲ್ಲ. ನಮ್ಮಲ್ಲಿ ಯಾವುದೇ ವಿಜ್ಞಾನಿಗಳಿಗೆ ಸಂಪರ್ಕ ಯಾವುದೇ ಟೈಮಲ್ಲಿ ಸಂಪರ್ಕ ಮಾಡಿದರೂ ಸದಾಕಾಲ ರೈತರ ಸೇವೆಗೆ ವಿಶ್ವವಿದ್ಯಾನಿಲಯದ 2 ಬಾಗಿಲುಗಳು ತೆರೆದಿರ್ತವೆ. ಸೈಂಟಿಸ್ಟ್ ಎಲ್ಲರೂ ರಿಪ್ಲೈ ಮಾಡ್ತಾರೆ. ಏನಾದರೂ ರಿಪ್ಲೈ ಆಗಿಲ್ಲ ಅಂದರೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿದ್ರು ಸಹ ಮತ್ತೆ ಅದನ್ನು ಸ್ವಲ್ಪ ಒಂದು 1/2 ಗಂಟೆ 1 ಗಂಟೆ ಬಿಟ್ಟು ಮತ್ತೆ ರಿಪ್ಲೈ ಮಾಡೇ ಮಾಡ್ತಾರೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಟೊಮೆಟೊ ಬೆಳೆಯ ಪ್ರಮುಖ ಕೀಟಗಳು ಮತ್ತು ಅದರ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಅಂದರೆ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಟೊಮೆಟೊದಲ್ಲಿ ಬರುವ ಕೀಟಗಳು ಮತ್ತು ಅದರ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಇದೀಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತರಬೇತಿ ಕಾರ್ಯಕ್ರಮದ ಮಾಹಿತಿ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ಹೇಳ್ಬಿಟ್ಟು ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿನಾಂಕ 23ನೇ ತಾರೀಕಿನಿಂದ 5 ದಿನಗಳ 3 ವಿಷಯದಲ್ಲಿ ತರಬೇತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತುಂಬಾ ಒಳ್ಳೆಯ ವಿಷಯಗಳಿರುತ್ತೆ. ಒಂದನೇ ವಿಷಯ ಏನಂದ್ರೆ, ಈ ಒಂದು ಅಣಬೆ ಬೆಳೆಯಲ್ಲಿ ಅಣಬೆ ಬೆಳೆ ಮತ್ತು ಅಣಬೆ ಬೀಜ ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಒಂದು ಕಾರ್ಯಕ್ರಮ. ಇನ್ನೊಂದು ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಇರುವುದು, ಅದರ ಮಹತ್ವ ಇರುವುದು ಮತ್ತು ಕಾಂಪೋಸ್ಟ್ ಗೊಬ್ಬರಗಳ ತಯಾರಿಕೆ ಮತ್ತು ಅದರ ಬಳಕೆ ಮತ್ತು ಮಹತ್ವದ ಬಗ್ಗೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮದ 2ನೇ ತರಬೇತಿ ಇರುತ್ತದೆ. ಇನ್ನೊಂದು 3ನೇ ತರಬೇತಿ ವಿವಿಧ ಬೇಕರಿ ತಯಾರಿಕೆಯ ಬಗ್ಗೆ ಕೌಶಲ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಇದೆ. ಅದರ ಮಹತ್ವ, ಬೇಕರಿ ಪದಾರ್ಥಗಳ ಮಹತ್ವ ಮತ್ತು ಬೇಕರಿಯ ಬಗ್ಗೆ, ಬೇಕರಿಯ ಮೌಲ್ಯವರ್ಧನೆ ಯಾವ ರೀತಿ ತಯಾರಿಕೆ ಮಾಡೋದು, ಬೇರೆ ಬೇರೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತದ ಬಗ್ಗೆ ತರಬೇತಿ ಕಾರ್ಯಕ್ರಮ. ಇವತ್ತು 3 ವಿಷಯದಲ್ಲಿ ಬೇರೆ ಬೇರೆ ಇರ್ತದೆ, 3 ವಿಷಯಗಳು ಬೇರೆ ಬೇರೆ ಕಾರ್ಯಕ್ರಮಗಳು. ಈ 3 ವಿಷಯದಲ್ಲಿ ನಿಮಗೆ 5 ದಿನಗಳ ತರಬೇತಿ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಬಾಂಧವರು ಇರ್ಬೋದು, ಯುವಕ ಯುವಕರು ಇರ್ಬೋದು, ಪಟ್ಟಣ ಪ್ರದೇಶದ ಯುವಕ ಯುವಕರು ಇರ್ಬೋದು, ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು, ರೈತ ಮಹಿಳೆಯರು, ರೈತ ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ವಯಸ್ಸಿನ ಮಿತಿ ಆ ತರದೇನು ಇರೋದಿಲ್ಲ, ಯಾರಾದರೂ ಕೂಡ ಭಾಗವಹಿಸಬಹುದು. ಮತ್ತೆ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ 5 ದಿನಗಳ ಕಾಲ ತರಬೇತಿ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯಾಹ್ನದ ಊಟ ಉಚಿತವಾಗಿರುತ್ತದೆ ಮತ್ತು ಈ ಒಂದು ತರಬೇತಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ. ಮತ್ತೆ ನಿಮಗೆ 5 ದಿನಗಳ ತರಬೇತಿ ಆದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೊಡ್ತೇವೆ. ಆ ಸರ್ಟಿಫಿಕೇಟ್ ನಿಮಗೆ ತುಂಬಾ ಯೂಸ್ ಆಗಬಹುದು, ಮುಂದೆ ಬ್ಯಾಂಕ್ಗಳಿರ್ಬೋದು ಅಥವಾ ಇಲಾಖೆಗಳ ಯಾವುದೇ ಸಬ್ಸಿಡಿಗಳನ್ನು ತಗೊಳ್ಳಿ ಕೂಡ ನಿಮಗೆ ತುಂಬಾ ಮಹತ್ವವನ್ನು ಪಡ್ಕೊಂಡಿರ್ತದೆ. ಹಾಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ,

ಹಸಿರೆ ತರು ಮಲ್ಲಿಗೆ ಎನ್ನುವ ಮುಳಗಳಿಂದ ನೀನು ಹೋಗಕ ಬಿಡಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಿಂದ ನೀನು ಹೋಗಕ ಬಿಡಬಾರದು, ನೀನು ಹೋಗಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ರೀ ಮಾಲತಿ, ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ, ಫ್ರಿಡ್ಜ್ 18,000. ಅಯ್ಯೋ ನಿನ್ನ ಟಿವಿ.